श्रमिकों के शौचालयों और हाथ धोने की जगह की ठीक से सफाई जरूरी है। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇಂದಿನ ಕಾರ್ಯಕ್ರಮದಲ್ಲಿ ಹಳಿಯಾಳ ಬಿಕೆಹಳ್ಳಿ ಗ್ರಾಮದ ಯುವ ರೈತ ಎಲ್ಲರಿ ಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಯುವ ರೈತ ಎಲ್ಲರಿ ಗೌಡ ಇದ್ದಾರೆ. ಇವರು ಹಳಿಯಾಳ ತಾಲೂಕಿನ ಬಿಕೆಹಳ್ಳಿ ಗ್ರಾಮದವರು. ತೋಟಗಾರಿಕೆ ಬೆಳೆಗಳು, ಆಹಾರ ಧಾನ್ಯದ ಬೆಳೆಗಳು, ಕಬ್ಬು ಜೊತೆಗೆ ಹೈನುಗಾರಿಕೆ ಇವನ್ನೆಲ್ಲನೂ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ಯುವಕರು ಆದರೂ ಕೃಷಿಯೊಳಗೆ ಭಾಳ ಆಸಕ್ತಿಯಿಂದ ತೊಡಗಿಸ್ಕೊಂಡಿರಿ, ಕಾರಣ ಏನು ಅಂದ್ರೆ ಸರ್? ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ದು ಪ್ಲಾನ್ ಇತ್ತಂದ್ರೆ ಜವಾನ್ ಆಗ್ಬೇಕಂತಿತ್ತು ಸರ್. ಆದರೆ ಅದು ಸಕ್ಸಸ್ ಆಗಿಲ್ಲ. ಆಮೇಲೆ ನಾ ಕಡೆಗೆ ಡಿಸೈಡ್ ಮಾಡಿದೆ ಕಿಸಾನ್ ಆಗಬೇಕಂತ. ಹಾಂ ಸರ್. ಅಲ್ಲಿಂದ ನಾ ತಿಳ್ಕೊಂಡೆ ಬೇರೆ ಕಂಪ್ನಿಗೆ ಅದು ಹೋದ್ರೆ ಅಲ್ಲಿ ಶಿಫ್ಟ್ ವೈಸ್ ಮಾಡಬೇಕು, ಮತ್ತು ಅವರೆಲ್ಲ ಹೇಳಿದ ಕೇಳಬೇಕು, ಟಾರ್ಚರ್ ಇತ್ತು ಅಂದರೆ ನಾ ಇರೋದು ಒಬ್ಬನೇ ಮಗ ಸರ್. ಇಲ್ಲಿ ತಂದೆ ತಾಯಿ ಜೊತೆ ಇದ್ರೆ ಸ್ವಲ್ಪ ಇದಾಗುತ್ತೆ ಅಂತ ಅದರ ಸಲುವಾಗಿ ನಾನು ಇದು ರೈತಾಕಿಲಿ ತೊಡಗಿದ್ದೇನೆ ಸರ್. ಜೈ ಜವಾನ್ ಜೈ ಕಿಸಾನ್ ಎರಡರಾಗ ಒಂದಾಗಬೇಕು. ಎರಡರಾಗ ಒಂದಾಗಬೇಕು ನಮ್ದು ಡ್ರೀಮ್ ಸರ್ ಅದು ಇತ್ತು. ಹಾಂ ಸರ್. ಜವಾನ್ ಆಗಬೇಕು ಅನ್ನುವಂಥದ್ದು ಇತ್ತಲ್ಲ, ಸಿಗಲಿಲ್ಲ ಏನೋ ಅಂತೇಳಿ ಕೃಷಿಗೆ ಬಂದಿದ್ದು. ಇದರ ಆಯ್ಕೆ ಬಗ್ಗೆ ಏನನ್ಸುತ್ತೆ ನಿಮಗೆ? ಆಯ್ಕೆ ಚೆನ್ನಾಗಿದೆ ಸರ್. ಅಂದರೆ ನಾವಿಲ್ಲಿ ಫ್ರೀಡಮ್ ಇರುತ್ತೆ ಸರ್, ಯಾರ್ದೇನೇ ಇಲ್ಲ, ನಾವೇ ಬೇಕಾದಂಗೆ ಡಿಸೈಡ್ ಮಾಡ್ಕೋಬೇಕು ಸರ್. ಈಗ ನಮ್ಮ ಕಡೆ ಒಂದು 4 ಆಕಳ ಇದೆ ಸರ್. ಈಗ ಅದರಿಂದ ಎವರೇಜ್ ತೆಗೆದ್ರೆ ದಿನಕ್ಕೆ ಒಂದು 40 ಲೀಟರ್ ಹಾಲಾಗುತ್ತೆ ಸರ್. ಪರ್ ಟೈಮ್ ಒಂದು ಆಕಳ ಒಂದು ಟೈಮಿಗೆ 5 ಲೀಟರ್ ಹಾಲು ಕೊಡ್ತೀವಿ ಸರ್. ಅದರಲ್ಲಿ ನಾವು 40 ಲೀಟರಲ್ಲಿ ಒಂದು 15 ಲೀಟರ್ ಖರ್ಚಿಗೆ ತೆಗೆದ್ರೆ 25 ಲೀಟರ್ ನಮ್ಗೆ ಇನ್ಕಮ್ ಆಗುತ್ತೆ ಸರ್. ಓ ಹಾಂ ಸರ್. ಹಾಗಾಗಿ ನಿಮಗೆ ದಿನಾನು 40 ಲೀಟರ್ ಅಂತ ಹೇಳಿದ್ರೆ 40 ರೂಪಾಯಿ ಲೀಟರ್ ಇದೆಯಾ, ಹೇಗಿದೆ? ಇಲ್ಲ ಸರ್, ಇಲ್ಲಿ ನಮ್ಮೂರಲ್ಲಿ 30 ರೂಪಾಯಿ ಲೀಟರ್ ಇದೆ ಸರ್. ಅಂದರೆ ಹೆಚ್ ಎಪ್ ಆಕಳ ಇದಾವಲ್ಲ ಸರ್, ಅಲ್ಲಿ ಸ್ವಲ್ಪ ಫ್ಯಾಟ್ ಕಡಿಮೆ ಬರೋದ್ರಿಂದ 30 ರೂಪಾಯಿ ಲೀಟರ್ ಇರುತ್ತೆ ಸರ್. ಹಾಗಾಗಿ 1,200 ರೂಪಾಯಿ ನಿಮ್ಗೆ ಇದು ಬರುತ್ತೆ. ಅದರಲ್ಲಿ 400 ರೂಪಾಯಿ ಆದ್ರೆ ನಮ್ಗೆ ದಿನಕ್ಕೊಂದು 800 ರೂಪಾಯಿ ಉಳಿತೆ ಸರ್. ಹೌದಲ್ಲ? ಹಾಂ ಸರ್. ನಂದೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ಹೈನುಗಾರಿಕೆ ಮಾಡೋರು ಅದಕ್ಕೆ ದನಕರುಗಳಿಗೆ ಆಹಾರ ಅದಕ್ಕೆ ಹಿಂಡಿ ತಿಂಡಿ ಎಲ್ಲಾನು ಕೊಡ್ಬೇಕಂದ್ರೆ ಖರ್ಚು ಅಲ್ಲೇ ಆಗಿ ಹೋಗುತ್ತೆ, ನಮಗೇನು ಲಾಭ ಇಲ್ಲ ಅಂತ ಹೇಳ್ತಾರೆ. ನೀವು ಲಾಭ ಇದೆ ಅಂತ ಹೇಳ್ತೀರಿ, ಹಾಗಾಗಿ ಆಹಾರದಲ್ಲಿ ಬರುವಂತ ಖರ್ಚನ್ನ ಹೇಗೆ ನಿಭಾಯಿಸ್ತಾ ಇದ್ದೀರಿ? ಅಂದ್ರೆ ಆಹಾರದಲ್ಲಿ ಅಂತಂದ್ರೆ ಆದಷ್ಟು ನಾವು ಮನೆಯಲ್ಲಿ ಬೆಳ್ಕೋತೀವಿ ಸರ್. ಈಗ ಗೊಂಜಾಳ ಹಾಕಿದೀವಲ್ಲ ಸರ್, ಅದರಿಂದ ಅರ್ಧ ಖರ್ಚು ನಿಭಾಯಿಸ್ಬೋದು ಸರ್. ಮತ್ತೆ ಅವ್ಕೆ ಬೇರೆ ಕಡೆಯಿಂದ ಒಂದು ಸ್ವಲ್ಪ ಅರ್ಧ ತಗೊಂಡು ಬರ್ತೀವಿ ಸರ್ ಅಂಗಡಿಯಿಂದ. ಶೇಂಗಾ ಹಿಂಡಿ ಆಗಲಿ, ಪೀಡ್ಸ್ ಆಗಲಿ, ಮಿನರಲ್ ಮಿಕ್ಸ್ಚರ್ ಇದೆಲ್ಲ ಹೊರಗಡೆಯಿಂದ ತಗೊಂಡು ಬರ್ತೀವಿ ಸರ್. ಈ KMF ದವರು ಕೊಡ್ತಾರ? KMF ದವರು ಕೊಡ್ತಾರೆ ಸರ್. ಅದಕ್ಕೂ ಮತ್ತೆ ನಾವು ಹೊರಗಡೆ ತಗೊಳ್ಳೋಕೆ ರೇಟ್ ಏನ್ರಿ ವ್ಯತ್ಯಾಸ, ಗುಣಮಟ್ಟದಲ್ಲಿ ಏನ್ರಿ ವ್ಯತ್ಯಾಸ? ಗುಣಮಟ್ಟದಲ್ಲಿ ಇದೆ ಸರ್, ಅಷ್ಟೇ ಒಂದು 200 ರೂಪಾಯಿ ಅಷ್ಟೇ ಏರುಪೇರು. ಗುಣದಲ್ಲಿ? ಗುಣದಲ್ಲಿ ಇದೆ ಸರ್. ಅಂದ್ರೆ ಇದು ಸ್ವಲ್ಪ ಹಾಕಿದ್ರೆ ದನಗಳು ಸ್ವಲ್ಪ ಇದು ಸ್ಟ್ರಾಂಗ್ ಇರ್ತಾವ ಸರ್. ಯಾವ ಹಾಕಿದ್ರೆ? ಇದು KMF ದವ್ರದ್ದು. ಅದರಲ್ಲಿ ಎರಡ್ ಟೈಪ್ ಇದೆ ಸರ್, ನಂದಿನಿ ಒಂದಿದೆ ಮತ್ತೆ ಬೈಪಾಸ್ ಒಂದಿದೆ. ಅದ್ರಲ್ಲಿ ಬೈಪಾಸ್ ತಗೊಂಡ್ರೆ ಚಲೋ ಸರ್. ಕಾರಣ? ಅದ ನಂದಿನಿ ಅಂತಂದ್ರೆ ಅದ ರಿಟರ್ನ್ ಇದ್ ಮಾಡ್ಬೇಕು ಸರ್, ಅದ್ ಮೆಲ್ಲಕ್ ಆಗ್ತಾವಲ್ಲ ಸರ್, ಅದು ಇದು ಆಗ್ಬೇಕು. ಬೈಪಾಸ್ ಅಂದ್ರೆ ಇದು ಡೈರೆಕ್ಟ್ ಹೋಗ್ಬಿಡ್ತೀವಿ ಸರ್, ಡೈರೆಕ್ಟ್ ಜೀರ್ಣ ಆಗ್ತದೆ ಸರ್, ಇದು ಫಾಸ್ಟ್ ಆಗ್ತದೆ. ಆದ್ರೆ ದನಕರುಗಳು ಮೆಲ್ಕ್ ಹಾಕಿದಷ್ಟು ಒಳ್ಳೇದು. ಹಾ ಸರ್, ದನಕ ಎಷ್ಟು ಮೆಲ್ಕ್ ಆಗ್ತಾವ ಅಷ್ಟು ಹಾಲು ಬರುತ್ತೆ ಸರ್. ಅದರಿಂದ ನಾವು 3 ಟೈಮ್ ಹುಲ್ ಹಾಕ್ತೀವಿ ಸರ್. ಬೆಳಿಗ್ಗೆ 8 ಗಂಟೆಗೆ 9 ಗಂಟೆಗೆ ಆಗ್ತೀವಿ ಸರ್. ಅಷ್ಟು 9 ಗಂಟೆಯಿಂದ ಅದು 11 ಗಂಟೆ ಮಟ ತಿನ್ಕೊಂಡ್ ಸರ್, 2 ಗಂಟೆ ಮಟ ಅದ ಮೆಲ್ಕ್ ಹಾಕೊಂತ ಕುಂತ್ಬಿಡ್ತಾವ ಸರ್. ಮತ್ತೆ 2 ಗಂಟೆ ಒಗ್ದು ಅಂದ್ರೆ ಸರ್, ಈಗ 5 ಗಂಟೆ ಮಟ 4 ಗಂಟೆ ಮಟ ತಿಂದು ಮತ್ತೆ 6 ಗಂಟೆ ಮಟ ಮೆಲ್ಕ್ ಹಾಕ್ತಾವ ಸರ್. ಈಗ ನಾವು ಹಿಂಡಿ ತಿಂಡಿ ಬಗ್ಗೆ ಅಷ್ಟೇ ಮಾತಾಡ್ತಾ ಇದೀವಿ. ಅದಕ್ಕೆ ಮುಖ್ಯ ಆಹಾರ ಮೇವು ಬೇಕು, ಅದು ಒಣ ಮೇವು ಆಗ್ಬಹುದು, ಹಸಿ ಮೇವು ಆಗ್ಬಹುದು, ಅಥವಾ ಸೈಲೇಜ್ ಆಗ್ಬಹುದು, ಇಂಥವೆಲ್ಲ ಇವೆಲ್ಲ ಬೇಕು ಸರ್. ಅದನ್ನೆಲ್ಲ ಹೇಗೆ ಮಾಡ್ತಾ ಇದ್ರಿ ಮತ್ತೆ ಎಲ್ಲಿ ಸಿಗ್ತಾ ಇದೆ ನಿಮ್ಗೆ? ಈಗ ನಮ್ದು ಒಣ ಹುಲ್ಲು ಇಲ್ಲೇ ಸಿಗ್ತೇವೆ ಸರ್. ನಾವು ಬತ್ತಾಕ್ತೇವಲ್ಲ ಅಂದ್ರೆ ಜಾಸ್ತಿ ಒಣ ಹುಲ್ಲು ಯೂಸ್ ಮಾಡೋದಿಲ್ಲ ಸರ್ ನಾವು. ಕಾರಣ ಅಂತಂದ್ರೆ ನಮ್ದು ಹಸಿ ಹುಲ್ಲು ಐತ್ರಿ, ಮತ್ತ ಅಷ್ಟೇ 20% ಅಷ್ಟೇ ಒಣ ಹುಲ್ ಇದು ಮಾಡ್ತೀವಿ ರೀ. ಮತ್ತೆ ಇದು ಹಸಿದು ಏನಂದ್ರೆ ಅದ ನೇಪೇರ್ ಹುಲ್ಲು ಹಚ್ಚಿದ್ದೀವಿ ಸರ್, ಅದೇ ಮಷೀನಿಂದ ಕಟ್ ಮಾಡಿ ಹಾಕ್ತಿವಿ. ಒಣ ಹುಲ್ಲು ಹಾಕೋದು ಒಳ್ಳೇದೇ? ಹಾ ಒಳ್ಳೇದು ಸರ್, ಫ್ಯಾಟ್ ಬರ್ತಿದೆ ಮತ್ತ ದನಗಳ ಆರೋಗ್ಯ ಚೆನ್ನಾಗಿರ್ತಿದೆ. ಹಾಗಾಗಿ ಬರೀ ನಾವು ಹಸಿ ಹುಲ್ಲು ಹಾಕೊಂಡ್ ಹೋದ್ವಿ ಅಂತಂದ್ರೆ ಅದ್ರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ತಿ ಸರ್. 100% ಆಗ್ತಿ ಸರ್, ಬರೀ ಹಸಿ ಹುಲ್ಲು ಹಾಕಿದ್ರೆ ಆಗ್ತಿದ್ರಿ, ಅದ್ರ ಸಲುವಾಗಿ 20% ಅಷ್ಟ ಒಣ ಹುಲ್ಲು ಆಗ್ತಿವಿ ಸರ್. ಒಂದ್ ವೇಳೆ ನಾವು ಒಂದು ಹೊರೆಯಷ್ಟು ಹುಲ್ಲನ್ನು ತಂದ್ವಿ ಹಾಕಿದ್ವಿ ಅಂತೇಳಿ ಇನ್ನೂ ಚೆನ್ನಾಗಿ ತಿನ್ಲಿ, ಎರಡು ಹೊರೆ ತರೋಣ ಹಾಕೋಣ ಅಂತೇಳಿ ಅನ್ಸಿದ್ರೆ ಹೆಚ್ಚಿಗೆ ಆಹಾರ ಹಾಕೋದು ಒಳ್ಳೇದು ಸರಿ? ಲಿಮಿಟ್ ಅಲ್ಲಿ ಹಾಕ್ಬೇಕು ಸರ್. ಅದ್ ನಾವ್ ಹೆಂಗ್ ಊಟ ಮಾಡ್ತೀವಲ್ಲ ಸರ್, ಅವಕ್ಕೂ ಒಂದು ಲಿಮಿಟ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಸರ್, ಇದ ಆಕಳ ಇಷ್ಟು ತಿಂತಿದೆ ಅಂತ. ಮತ್ತೆ ಹೊತ್ತಿಗೆ ಸರಿಯಾಗಿ ಹಾಕ್ಬೇಕಾ? ಹಾ, ಟೈಮ್ ಟು ಟೈಮ್ ಮಾಡ್ಬೇಕು ಸರ್. ಟೈಮ್ ಟು ಟೈಮ್ಗೆ ಹುಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ಸರ್, ಇಲ್ಲಾಂದ್ರೆ ಯಾವಾಗಾದ್ರೂ ಒಗದ್ರೆ ಮತ್ತೆ ರೋಗಗಳು ಚಾಲು ಆಗ್ತಾವೆ ಸರ್ ಅವಕ್ಕೆ. ಮತ್ತೆ ಕೊಟ್ಟಿಗೆನು ಕೂಡ ಕ್ಲೀನ್ ಆಗಿ ಇಟ್ಕೋಬೇಕು, ಮೈ ತೊಳಿಬೇಕು, ತಿಕ್ಕಬೇಕು. ಈಗ ಹಾಲು ಜಾಸ್ತಿ ಬರ್ಬೇಕಂದ್ರೆ ಸರ್ ದಿನಾ ತೊಳಿಬೇಕು ನೋಡ್ರಿ ಸರ್ ದನಗಳಿಗೆ. ಆ ತೊಳೆಯೋದ್ರಿಂದ 1 liter ಆದ್ರೂ ಜಾಸ್ತಿ ಕೊಡ್ತಾವ್ರಿ ಅವು ಹಾಲು, ಅದು ಒಂದು ಆಹಾರ ಇದ್ದಂಗ್ರಿ ಅವಕ್ಕೆ. ಹಾ ಸರ್. ಹೆಂಗ್ ತೊಳೆಯೋದು ಅಂದ್ರೆ? ತೊಳೆಯೋದು ಸರ್ ನಮ್ದಂತೂ ನಾವು ಡೈರೆಕ್ಟ್ ಇದು ಪೈಪ್ ಹಚ್ಚಿಬಿಟ್ಟಿದ್ದೀವಿ ಸರ್ ಬೋರಿಗೆ, ಅದ್ ಮೋಟರ್ ಚಾಲು ಮಾಡ್ಕೊಂಡೇ ಇದು ಮಾಡ್ಬಿಡ್ತೀವಿ ಸರ್. ಬರ್ರ ಅಂತ ಬಿಟ್ಬಿಡ್ತೀರ? ಇಲ್ಲ ಸರ್, ಪೈಪ್ ಇದೆ ಸರ್, ಅಂದ್ರೆ ಸಣ್ಣ ಮೋಟರ್ ಕುಂದ್ರಿಸಿದೀವಿ ಸರ್ ನಾವು, ಅಂದ್ರೆ ದೊಡ್ಡಿತ್ತು ಅಂದ್ರೆ ಮತ್ತೆ ಕಂಟ್ರೋಲ್ ಆಗೋದಿಲ್ಲ ರೀ ನೀರು. ಶವರ್ ಟೈಪ್ ಮಾಡಿದ್ರೆ ಇನ್ನೂ ಚಲೋ. ಹಾ, ಅದ ಆ ರೀತಿ ಮಾಡಿದ್ರೆ ಇನ್ನೂ ಬೆಸ್ಟ್. ಹಾ, ಅದ್ ನಡೀತೈತೆ ಸರ್. ಆದ್ರೆ ಈಗ ನಮ್ಗೆ ಸ್ವಲ್ಪ ಬಜೆಟ್ನು ಇದು ಅಡ್ಜಸ್ಟ್ ಮಾಡ್ಬೇಕಲ್ಲ ಸರ್, ಆ ತರ ಮಾಡ್ಬೇಕಂದ್ರೆ ಮತ್ತೆ. ಅಂದ್ರೆ ಏನಂದ್ರೆ ಒಂದ್ ಕಡೆ ಮಾಡಿರ್ತೀವಲ್ಲ, ಸ್ವಲ್ಪ ಈಗ ಎಲ್ಲಾ ಕಡೆಗೆ ಸಿಗ್ತು ದೊಡ್ಡ ರೀತಿಯ ಶವರ್ ಇತ್ತು ಅಂತ ಹೇಳಂದ್ರೆ ಅದನ್ನ ಅದಕ್ಕೊಂಥರ ಆನಂದ ಉಂಟಾಗುತ್ತೆ. ಆ ಆನಂದ ಕೂಡ ಮಾನಸಿಕ ಆನಂದ ಕೂಡ ಬಹಳ ಮುಖ್ಯ ಯಾವುದೇ ಪ್ರಾಣಿಗಾಗ್ಲಿ. ಬಿಸಿಲಾಗ ಬಂದಾಗ ತಣ್ಣೀರು ಸ್ನಾನ ಅಂದ್ರೆ ತೀರ ತಣ್ಣೀರಲ್ಲ, ನಮಗ ವಾರ್ಮ್ ವಾಟರ್ ಅಂತೀವಲ್ಲ, ಆ ರೀತಿ ಇದ್ದಾಗ ಇನ್ನೂ ಚೆನ್ನಾಗಿರುತ್ತೆ. ಅವು ಬಹಳ ಖುಷಿಯನ್ನ ಅನುಭವಿಸ್ತವೆ. ಹಾ, ಚೆನ್ನಾಗಿರುತ್ತೆ ಸರ್. ಈಗ ಮುಂದೆ ಮಾಡ್ಬೇಕಂತಿದ್ದೇವೆ ಸರ್, ನೋಡುವ ಏನಾಗುತ್ತೆ. ಕೊಟ್ಟಿಗೆ ಹೇಗೆ ಇಟ್ಕೊಳ್ಳೋದು? ಕೊಟ್ಟಿಗೆ ಅಂದ್ರೆ ಸರ್ ಒಂದು ಈ ಎಚ್ಚಪ್ಪ ದನಗಳಿಗೆ ಮ್ಯಾಟ್ ಬೇಕಾಗಿರ್ತೀವಿ ಸರ್. ಮ್ಯಾಟ್ ಅಂದ್ರೆ ಕಾಲ್ ಜಾರ್ತಾವಲ್ಲ, ಆ ಮ್ಯಾಟ್ ಬುಡಕ್ಕಿರ್ತಿದ್ದಲ್ರಿ ಅದು ಬಹಳ ಹೊಲಸ್ಕೊಂಡು ಅದನ್ನ ಸ್ವಲ್ಪ ನೋಡ್ಕೊಂತಿರ್ಬೇಕು ಸರ್. ಅದರಿಂದ ಕೆಚ್ಚಲ್ ಬಾವು ಸಮಸ್ಯೆ ಬರ್ಬೋದು. ಕೆಚ್ಚಲ್ ಬಾವು ಬಂತಂದ್ರೆ ಅಲ್ಲಿ ನಮ್ದು 25% 50% ಹಾಲು ಕಡಿಮೆ ಆಗ್ಬಿಡುತ್ತೆ ಸರ್. ಒಂದೊಂದು ಸಲ ಅದು ಮಲಿನು ಹೋಗ್ಬಿಡೋ ಚಾನ್ಸಸ್ ಇರುತ್ತೆ ಸರ್, ಅದರಿಂದ ಬಹಳ ಹಾನಿಯಾಗಿರುತ್ತೆ ಸರ್. ಅದ ಒಟ್ ಕ್ಲೀನೆಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಸರ್ ಹೈನುಗಾರಿಕೆಯಲ್ಲಿ. ಸಗಣಿ ಹಾಕಿದ ತಕ್ಷಣ ಬಾಚ್ ಬೇರೆ ಕಡೆ ತಳ್ಳಿಬಿಡೋಕು, ಒಂದು ಪೌಡ ಬುಟ್ಟಿ ಇರ್ತೀವಿ ರೀ, ಅದು ಹಾಕಿದ ಕೂಡಲೇ ಬುಟ್ಟಿಯಾಗ ಹಾಕ್ಬಿಡೋದು ಸರ್ ಡೈರೆಕ್ಟ್. ಹಾ, ದಿನಕ್ಕೆ ಒಂದ್ ಸಲ ಕ್ಲೀನ್ ಮಾಡ್ತೀವಿ ಸರ್, ಒಂದ್ ಸಲ ಎರಡು ಸಲ ಪೈಪ್ ಹಚ್ಚಿ ಸರ್. ಮತ್ತೆ ಅದೇ ನೀರ್ಗೆ ಮತ್ತೆ ನಮ್ ಕಬ್ಬಿಗೆ ಹೋಗ್ಬಿಡ್ತಿದ್ರಿ ಸರ್. ಅಲ್ಲಿ ಒಂದು ನಮ್ಗೆ ಗೊಬ್ಬರದ ಕಡಿಮೆ ಆಗ್ಬಿಡಿ ಸರ್, ಇದು ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋ. ಈ ರೀತಿ ನೇರವಾಗಿ ಗಂಜಲ ಸಗಣಿ ನೀರು ಹೋಗೋದ್ರಿಂದ ಭೂಮಿ ಕೂಡ ಫಲವತ್ತದ ಸರ್. ಮತ್ತೆ ಗೋಬರ್ ಗ್ಯಾಸ್ ಅಂತ ಏನ್ ಮಾಡ್ಕೊಂಡಿರ, ಅದಕ್ಕೆ ಬೇಕಾದಂತ ಎಲ್ಲ ಅನುಕೂಲ ಇರುವಾಗ? ಗೋಬರ್ ಗ್ಯಾಸ್ ಸರ್ ನಮ್ಗೆ ಅಲ್ಲಿ ಯೂಸ್ ಆಗೋದಿಲ್ಲ ಸರ್. ಹೆಂಗಂದ್ರೆ ನಾವು ಇರೋದು ಒಂದ್ ಕಡೆ, ಅವು ಒಂದ್ ಕಡೆ ಇರ್ತಾವ ಸರ್. ಆಕ್ಚುಲಿ ಇತ್ತರಿ ಅದು ಪ್ಲಾನಿಂಗ್ ಇತ್ತು, ಆದ್ರೆ ಅದು ಮ್ಯಾಚ್ ಆಗ್ತಾ ಇಲ್ಲ ಸರ್. ಇಲ್ಲಾಂದ್ರೆ ಅದು ಕೂಡ ಮಾಡ್ಬೋದು ಸರ್. ಎಷ್ಟು ದೂರ ಆಗುತ್ತೆ ನಮ್ಮ ಮನೆಯಿಂದ? ಒಂದು 4 kilometers ಸರ್. ಹಂಗಾದ್ರೆ ನಿಮ್ಗೆ ದನ ಕಟ್ಟು ಹೈನುಗಾರಿಕೆ ಒಂದು ಶೆಡ್ ಇದೆಯಲ್ಲ. ಹಾ ಸರ್. ಅಲ್ಲಿ ಯಾರು ರಾತ್ರಿ ಇರುವುದು ಹಂಗೆಲ್ಲ ಮಾಡಲ್ಲ ಅಲ್ಲಿ? ರಾತ್ರಿ ಅಷ್ಟೇನು ಇರುವುದಿಲ್ಲ ಸರ್. ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದು 6 ಗಂಟೆಗೆ ಅಂತ ಬಂದ್ಬಿಡ್ತೇವೆ ಸರ್, ಮತ್ತೆ ಸಂಜೆಗೆ 7 ಗಂಟೆಗೆ ಅದು ಮನೆಗೆ ಹೋಗ್ಬಿಡ್ತೇವೆ ಸರ್. ದಿನ ಪೂರ್ತಿ ಇರ್ತೇವೆ ಸರ್ ಇಲ್ಲೇ. ಹೌದಾ? ಹಾ ಸರ್. ಆ ರೀತಿ ದಿನ ಪೂರ್ತಿ ಇರ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ತೋಟ ಇದೆ ಅಲ್ಲೇ, ತೋಟದಲ್ಲಿ ಎಲ್ಲ ಸಾಕಿದ್ದಲ್ಲ? ಹಾ ಸರ್. ಮನೆ ಊರಲ್ಲಿ ಇದೆ? ಊರಲ್ಲಿದೆ ಸರ್ ಮನೆ. ಮತ್ತೆ ಹಣ್ಣಿನ ಬೆಳೆಗಳನ್ನು ಹೇಳ್ತಾ ಇದ್ರಿ. ಹಾ, ಕಾಜು ಇದೆ ಸರ್, ಮತ್ತೆ ಮಾವಿನ ಹಣ್ಣುಗಳು ಇದೆ, ಮತ್ತೆ ಚಿಕ್ಕು ಇದೆ. ನೀವು ಹಾಕಿದ್ದು? ನೀವು ಅಪ್ಪ ಹಾಕಿದ್ದು? ಈಗ ಮಾವಿನ ಗಿಡ ನಮ್ಮ ಅಪ್ಪ ಹಚ್ಚಿದ್ದಾರೆ, ಈಗ ಕಾಜು ಗಿಡ ನಾ ಹಚ್ಚಿದ್ದೀನಿ ಸರ್. ಕಾಜು ಗಿಡ ನೀವ್ ಯಾಕೆ ಹಚ್ಚಿದ್ರಿ, ಏನು ಉದ್ದೇಶ ಇತ್ತು? ಕಾಜು ಗಿಡ ಅಂತಂದ್ರೆ ಸರ್ ಈಗ ಬರ್ತಾ ಬರ್ತಾ ಮಾವಿನ ಗಿಡಗಳಿಗೆ ಇದಾಗೈತ್ರಿ ಸರ್, ಹತ್ತತಿಲ್ಲ ಸರ್ ಗಿಡಗಳಿಗೆ ಮಾವಿನ. ಆಮೇಲೆ ನಮ್ದು 2 ಗಿಡ ಐತಿ ಸರ್ ಕಾಜು ಗಿಡ, ಅದನ್ನ ನೋಡಿದ್ರೆ ಮತ್ತೆ ಅದಕ್ಕೆ ಡಿಮಾಂಡ್ ಐತ್ರಿ ಕಾಜುಗಳಿಗೆ. ಮತ್ತೆ ನಾವು ಇಟ್ಟು ಮುಂದಿನ ವರ್ಷ ಅದನ್ನು ಮಾರ್ಬೋದು. ಮಾವಿನ ಗಿಡ ಹಂಗಿಲ್ರಿ ಸರ್, ಈಗ ಬಂತಂದ್ರೆ ಸೀಸನ್ ಕೊಟ್ಟು ಬಿಡ್ಬೇಕ್ರಿ. ಅದರ ಸಲುವಾಗಿ ನಾವೀಗ 60 ಗಿಡ ಹಚ್ಚಿದ್ದೇವೆ ಸರ್ ಕಾಜು ಗಿಡ, ಈಗ 3 ವರ್ಷ ಆಯ್ತು ಸರ್. ಈಗ ಇಲ್ಲಿ ನಮ್ಮ ಸುತ್ತಮುತ್ತ ಎಲ್ಲರೂ ಹಳಿಯಾಳದಲ್ಲಿ ಸಿಕ್ಕಾಬಿಟ್ಟು ಮಾವು ಬೆಳೀತಾರ? ಬಾಳ ಬೆಳೀತಾರೆ ಸರ್. ಹಾಗಾಗಿ ನೀವು ಈ ಕಾಜುನ ಆಯ್ಕೆ ಮಾಡ್ಕೊಂಡ್ರಿ, ಇದು ಮಾವಿಗೆ ಪರ್ಯಾಯ ಮತ್ತು ಅದಕ್ಕಿಂತ ಲಾಭದಾಯಕ ಅಂತ ಹೇಳಿ ಅನ್ಸುತ್ತೆ? ಅನ್ಸುತ್ತೆ ಸರ್. ಹೇಗೆ ಅಂದ್ರೆ ಇದ ರೇಟ್ ಜಾಸ್ತಿ ಇದೆಯಲ್ಲ ಸರ್, ಮತ್ತೀಗ ಮಾವಿನ ಗಿಡಗಳು ಹೆಂಗಂದ್ರೆ ಸರ್ ಅವು ಹಚ್ಚಿದ್ರೆ ಒಂದು 4 ವರ್ಷ ಆದ್ರೂ ಬೇಕು ಸರ್ ಹತ್ತಾಕ. ಇವ್ ಹಂಗಿಲ್ರಿ, ಹಚ್ಚಿದಾಗಿಂದ ಕಸಿ ಮಾಡಿದ ಗಿಡಗಳು ಬರತಾವಲ್ಲ ಸರ್, ಹಚ್ಚಿದ 1 ವರ್ಷದಿಂದ ಇನ್ಕಮ್ ಚಾಲು ಆಗ್ಬಿಟ್ಟಿ ಸರ್ ಇದು. ಸ್ವಲ್ಪ ಸ್ವಲ್ಪ ಬರುತ್ತೆ, ಮತ್ತೆ ಆ ನಂತರ ವಯಸ್ಸಾದ ಒಂದು 10-12 ವರ್ಷ ಆದ್ರೂ ಫುಲ್ ಬರುತ್ತೆ ಸರ್. ಅಂದ್ರೆ ಹೋದ ವರ್ಷ ನೋಡ್ರಿ ಸರ್, ಫಸ್ಟ್ ವರ್ಷ ಹಚ್ಚಿದೆ ಒಂದು ಗಿಡಕ್ಕೊಂದು 1/2 kg ಸಿಕ್ಕಿತ್ತು ಸರ್, 30 kg ಆದ್ರೆ. ಈಗ ಹೋದ ವರ್ಷ ಒಂದೊಂದು ಗಿಡಕ್ಕೆ 2.5 kg, 1 ಕ್ವಿಂಟಲ್ ಮಟ ಹೋಗಿದಾವ ಸರ್ 60 ಗಿಡಕ್ಕೆ. ಹೇಗೆ ಮಾರಿಯದ್ರಿ ಅದನ್ನ? ಹಾ ಮಾರಿದ್ದೆ ಸರ್, ಈ ವರ್ಷ 105 ರೂಪಾಯಿ ಕೆಜಿ ಹೋದ್ ಸರ್. ಇಲ್ಲ ಒಣಗಿದ್ದು ಸರ್, ಅಂದ್ರೆ ಊರಾಗ ತುಂಬಲಿಕ್ಕೆ ಬರ್ತಾರಲ್ಲ ಸರ್, ಅವ್ರ ಕಡೆನ ಮಾರಿದ್ವಿ ಸರ್. ನಾವು ಬೇರೆ ಕಡೆ ದೂರ ಹೋಗಿ ಅಲ್ಲಿ ಮಾರ್ಕೆಟ್ ಮಾಡಿಲ್ಲ. ಈಗ ಜಾಸ್ತಿ ಆತಂದ್ರ ಬೇರೆ ಕಡೆ ಎಲ್ಲಿ ರೇಟ್ ಇರ್ತದೆ ಅಲ್ಲಿ ಮಾರ್ಕೊಡಿದ್ವಿ ಸರ್. ಸುಲಭ ಮಾರಾಟ ಮಾಡ್ತಿರೋ ಹೇಗೆ? ಇಲ್ಲ ಡೈರೆಕ್ಟ್ ಸರ್. ಡೈರೆಕ್ಟ್ ಹಂಗ ತುಂಬವ್ರು ಬರ್ತಾರ? ಹಾ ಬರ್ತಾರೆ ಸರ್. ಅವ್ರಿಗೆ ಕೊಡೋದು ಇನ್ನು ಕಡಿಮೆ ಆಯ್ತು ಅಂತ ಹೇಳಿ ಅನ್ಸಲ್ಲ ನಿಮ್ಗೆ? ಕಡಿಮೆ ಆಯ್ತು ಅನ್ಸುತ್ತೆ ಸರ್, ಆದ್ರೆ ಏನ್ ನಮ್ ಕಡೆ ಅಷ್ಟು ಇದಿಲ್ಲಲ್ಲ ಸರ್. ಜಾಸ್ತಿ ಇತ್ತಂದ್ರೆ ನಾವು ಬೇರೆ ಕಡೆ ಹೋಗಿ ಬಾಡಿಗೆ ಅಡಿಗೆ ಮಾಡ್ಕೊಂಡು ನಮ್ಗೆ ವರ್ಕೌಟ್ ಹೋಗ್ತೀವಿ ಸರ್. ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ ನಿಮಗೆ ಕ್ವಿಂಟಲ್ ಗಟ್ಟಲೆ ಬರುತ್ತೆ? ಹಾ ಕ್ವಿಂಟಲ್ ಗಟ್ಟಲೆ ಬರುತ್ತೆ ಸರ್. ಈ ವರ್ಷ ಈಗ ಮತ್ತೆ ಗಿಡಗಳು ಚೆನ್ನಾಗಿದೆ ಸರ್, ಈ ವರ್ಷ ಮತ್ತೆ ದೊಡ್ಡದಾಗಿದೆ. ಅವು ಬೆಳೆಯುವಂತ ಸಂದರ್ಭದೊಳಗೆ ಅವಾಗ ಟ್ರೈನಿಂಗು ಪ್ರೂನಿಂಗು ಅಂತವೆಲ್ಲ ಮಾಡ್ಬೇಕಾಗುತ್ತೆ? ಟ್ರೈನಿಂಗ್ ಸರ್ ನಮ್ಗೆ ಇಲ್ಲಿ ಹೈನುಗಾರಿಕೆ ಟ್ರೈನಿಂಗ್ ಅದು ಹೋಗ್ಲಿಕ್ಕೆ ಟೈಮ್ ಸಿಗುತ್ತೆ ಗಿಡಗಳಿಗೆ. ಗಿಡಗಳ ಒಂದಿಷ್ಟು ಒಣಗಿದ ಟೊಂಗೆ ಇರ್ತವು, ಎತ್ತರ ಪತ್ರ ಬೆಳೆದಿರ್ತವು, ಅದ್ ಸ್ವಲ್ಪ ಕಟ್ ಮಾಡಿ ಹೋಗಿದ್ದೀವಿ ಸರ್. ಅಂದ್ರೆ ಹೈಟ್ ಹೋದ ಕೂಡಲೇ ಕಟ್ ಮಾಡ್ತೀವಿ. ಇನ್ನೊಂದ್ಸ ಈಗ ಮಳೆಗಾಲದಾಗ ಈ ಗಿಡಗಳ ಆ ಕಡೆ ಈ ಕಡೆ ಬಿದ್ದಿರ್ತಾವ, ಅವಾಗೆಲ್ಲ ಕಟ್ಟಿಗೆ ಹಚ್ಚೋದು ಅದೆಲ್ಲ ಕೆಲಸ ಮಾಡ್ತೀವಿ ಸರ್. ಕಟ್ಟಿಗೆ ಹಚ್ಚೋದು ಅಂದ್ರೆ ಹೆಂಗ? ಅಂದ್ರೆ ಈ ಕಡೆ ಗಿಡ ಬಿತ್ತಂದ್ರ ಸರ್ ಈಗ ಹಿಂಗ ಹಚ್ಚಿಬಿಡೋ ಸರ್, ಅದಕ್ಕೆ ಸೈಡ್ ಬೈ ಸೈಡ್ ಅಂದ್ರೆ ಕೌಲ್ ಕೊಡೋದು. ಹಾ ಕೌಲ್ ಕೊಡೋದು ಸರ್. ಎಷ್ಟು ದಿನ ಕೊಡ್ತೀರ ಕೌಲು? ಮತ್ತೆ ಬೀಳುತ್ತೆ ಮತ್ತೆ ಗಿಡಕ್ಕೆ ತೊಂದ್ರೆ ಅಂದ್ರೆ ಒಂದ್ ಸಲ ಕೊಟ್ಟಿದ್ದೆ ಸರ್. ಈಗ ಗಾಳಿ ಮಳೆ ಬೀಳ್ತೈತಲ್ಲ ಸರ್, ಅವಾಗ ಅಷ್ಟು ಕೊಟ್ಟು ಬಿಡ್ತೀವಿ ಸರ್. ಗಾಳಿ ಮಳೆ ಇಲ್ದಾಗ? ಇಲ್ಲ ಸರ್, ಅಲ್ಲೇ ಇರ್ತಾವ ಸರ್ ಅವು. ಮತ್ತೆ ಹೋತಂದ್ರೆ ಬೇರೆ ತಂದು ಹಾಕ್ತೀವಿ ಸರ್. ಅಂದ್ರೆ ಒಂದ್ ಸ್ವಲ್ಪ ಪಳ್ಳದ ಗಿಡ ಅಷ್ಟೊಂದು ಸ್ಟ್ರಾಂಗ್ ಪಳ್ಳಲ್ಲ ಸರ್, ಅದಕ್ಕೆ ವಯಸ್ಸಾತಂದ್ರೆ ನಿಂದಿರ್ತಿದ್ರಿ ಅದ ಅಂದ್ರೆ ಇನ್ನೂ ಸಣ್ಣ ಅದಾವಲ್ಲ ಸರ್, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾವ ಸರ್. ಆಮೇಲೆ ಬೇರುಗಳು ಒಳಗೆ ಹೋತಂದ್ರೆ ಸರ್ ಆಮೇಲೆ ಏನಾಗೋದಿಲ್ಲ ಸರ್, ಅವು ಗಟ್ಟಿ ನಿಲ್ತು. ಗಟ್ಟಿ ನಿಲ್ತಾವ. ಅದಕ್ಕಾಗಿ ಬೇರೆ ಕಡೆ ವಾಲಲ್ದ ಹಾಗೆ ಆ ಟೊಂಗೆಗಳನ್ನ ಯಾವ ಕಡೆ ಭಾರ ಆಗ್ತಾ ಇದೆ ಆ ಕಡೆ ಸ್ವಲ್ಪ ಕಟ್ ಮಾಡಿ ಸೀದಾ ಬರುವಂಗ ನೋಡ್ಕೊಳ್ಳೋದು ಮುಖ್ಯ ಅಲ್ಲ. ಹಂಗ್ ಮಾಡಿದ್ರೆ ಇದು ಪ್ಲಾನ್ ಸಕ್ಸಸ್ ಆಗ್ಬೋದು ಸರ್. ಇಲ್ಲಾಂದ್ರೆ ಒಂದೇ ಕಡೆ ಭಾರ ಆಯ್ತು ಅಂದ್ರೆ ಆ ಕಡೆ ಬಾಗ್ಲಿಕ್ಕೆ ಚಾಲು ಆಗ್ತವೆ. ಹಂಗಾಗ್ತಾವ ಸರ್. ಮಧ್ಯೆ ಒಂದ್ ಸ್ವಲ್ಪ ಅಲ್ಲಿ ಜಾಗ ಇರುತ್ತೆ ಸಾಕಷ್ಟು, ಅದನ್ನ ಹೇಗೆ ಉಪಯೋಗಿಸ್ತೀರಿ? ಈಗ ನಾವು ಸರ್ 40x ಅವ್ರು ಹೇಳಿದ ಪ್ರಕಾರ ನಾವು ಬಿಟ್ಟು ಹಚ್ಚಿದೀವಿ ಸರ್. ಅಂದ್ರೆ 40x20 ಹಚ್ಚಿದೀವಿ ಅಂದ್ರೆ ಅಲ್ಲಿ ಸಾಗುವಳಿ ಮಾಡೋದ್ರಿಂದ ಗಿಡಗಳಿಗೆ ಚೆನ್ನಾಗಿರುತ್ತೆ ಅಂತ. ಈಗ ಅದರಲ್ಲಿ ಕಬ್ಬು ಹಚ್ಚಿದೀವಿ ಸರ್. ಈಗ ಕಬ್ಬಿಗೆ ಗೊಬ್ಬರ ಮತ್ತು ನೀರು ಇರೋದ್ರಿಂದ ಗಿಡಗಳು ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಾವ ಸರ್. ಈಗ ಈ ವರ್ಷ ಕಬ್ಬು ತೆಗಿಬೇಕಂತಿದ್ದೀವಿ ಸರ್. ಈಗ ಮತ್ತೆ ಬೇರೆ ಏನ ತರಕಾರಿ ಗಿರ್ಕಾರಿ ಈ ತರ ಮಾಡ್ಕೋಬಹುದು ಸರ್. ಹೌದು, ನಾವು ಮುಖ್ಯ ಬೆಳೆಗೆ ತೊಂದರೆ ಆಗಲ್ದಂಗ ಬೆಳೆಸ್ಬೇಕು ಯಾವ್ದು ಬೆಳೆ. ಹಾ ಸರ್. ಹೌದು, ಈ ಕಬ್ಬು ಅಂದ್ರೆ ಅದು ಮಧ್ಯೆ ಅದಕ್ಕೆ ಬಿಟ್ಟ ಬಿಸಿಲು ಆಡಲ್ದಂಗ ಆಗಿಬಿಡುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ಅದ ಈ ವರ್ಷ ತೆಗಿತೀವಿ ಸರ್. ಅದ ಈ ಕಬ್ಬಿಗೆ ನೀವು ನೀರು ಜಾಸ್ತಿ ಕೊಡ್ತೀರಿ, ಅದು ಅದಕ್ಕೆ ತೊಂದರೆ ಮಾಡುತ್ತೆ. ಅದು ತೊಂದರೆ ಮಾಡುತ್ತೆ. ಈಗ 3 ವರ್ಷ ಆತಲ್ಲ ಸರ್, ಈಗ ತೆಗೆದು ಬಿಡ್ತೀವಿ ಸರ್ ಕಬ್ಬು. ಈಗ ತೆಗೆದ ಕೆಸ ತರಕಾರಿ ಮಾಡ್ಬೇಕಂತ ಪ್ಲಾನ್ ಇಸ್. ತರಕಾರಿ ಆಗ್ಲಿ, ದ್ವಿದಳ ಧಾನ್ಯದ ಬೆಳೆ ಆಗ್ಲಿ, ಅಥವಾ ನಮಗೆ ಮೆಕ್ಕೆಜೋಳ ಅಂತವೆಲ್ಲ ಬೆಳಿಬಹುದು. ಅದರಲ್ಲಿ ಬೆಳಿಬಹುದು ಸರ್. ಜಾಗ ಇದೆ ಸರ್ ನಮ್ದು, ಅದರಲ್ಲಿ 40x20 ಉಳಿದಿದ್ದಲ್ಲ, ಅದರಲ್ಲಿ ಸಾಗುವಳಿ ಮಾಡಿದ್ರೆ ಗಿಡಗಳಿಗೆ ಚೆನ್ನಾಗಿರ್ತದೆ, ಮತ್ತೆ ಗಾಳಿನೂ ಆಡುತ್ತೆ ಅಲ್ಲ ಸರ್. ಅದರ ಸಲುವಾಗಿ ನಾವು ಜಾಗ ಬಿಟ್ಟಿದ್ದೆ ಸರ್. ಸ್ವಲ್ಪ ಆದ್ರೂ ಮಾವು ಹಾಕೋಣ ಅಂತ ಅನ್ಸುತ್ತೆ ಸ್ವಲ್ಪ. ಈಗ ಮಾವು ಬೇಡಾಗ್ಬಿಟ್ಟಿದೆ ಸರ್ ನಮ್ಗೆ. ಕಾರಣ ಅಂತಂದ್ರೆ ಸರ್, ಅದು ಬರೋಬ್ಬರಿ ಇದ ಟೈಮಿಗೆ ಬರುವಾಗ ಹೂ ಬಿಡುವಾಗ ಹೂ ಚೆನ್ನಾಗಿ ಬಿಡ್ತಾ ಇದೆ ಸರ್, ಆಮೇಲೆ ಅದು ಕಟ್ಟಾಗಿ ಹೂ ಬಿಡ್ತಾ ಇದೆ, ಉದುರಿ ಹೋಗ್ತಾ ಇದೆ. ಪ್ರತಿ ವರ್ಷ ಹಂಗಾಗುತ್ತೆ? ಈಗ 3-4 ವರ್ಷ ಆಯ್ತು ಸರ್, ಅದು ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಇದು ಏರಿಯಾದಿಂದ ಆಗ್ತಾ ಇದೆ ಹೆಂಗ್ ಗೊತ್ತಾಗ್ತಾ ಇಲ್ಲ ಸರ್. ಅಂದ್ರೆ ಇಬ್ಬನಿ ಜಾಸ್ತಿ ಬಿತ್ತು ಅಂದ್ರೆ ಅದಕ್ಕೆ ಒಂದು ಡಿಸೀಸ್ ಬಂದ್ಬಿಡುತ್ತೆ, ಅದು ಆ ಕಾರಣಕ್ಕಾಗಿ ಆಗುತ್ತೆ. ಆ ಸಂದರ್ಭದೊಳಗೆ ನಾವು ಸಿಂಪಡಣೆ ಮಾಡ್ತಾ ಇರ್ಬೇಕು ಔಷಧಿ. ಬೇರೆದವ್ರಿಗೆ ಯಾವ ತೊಂದರೆ ಆಗಲ್ಲ, ನಿಮ್ಗೆ ಯಾಕೆ ಆಗ್ತಾ ಇದೆ? ಎಲ್ಲ ಈ ಸೈಡ್ ಹಂಗಾಗ್ತಾ ಇದೆ ಸರ್. ಇದು ಈ ಸೈಡ್ ಏನು ಇದೆಲ್ಲ, ಮೊದ್ಲ ನಾವು 3 ಟನ್ ಅದು ಕಳಿಸ್ತಾ ಇದ್ದೆ ಮಾವಿನ ಹಣ್ಣು ಈಗ 3 ವರ್ಷದ ಹಿಂದೆ, ಆದ್ರೆ ಈಗ 5-6 ಕ್ವಿಂಟಲ್ ಹಿಂಗಾಗ್ತಾ ಇದೆ. ಅವಾಗ ನಾವು ಔಷಧಿ ನೋಡ್ತಾ ಇರಲ್ಲ, ಏನು ಕ್ಲೈಮೇಟಲ್ಲಿ ವೇರಿಯೇಷನ್ ಆಗಿದೆ ಸರ್. ಇದು ಮತ್ತೆ ಬೇರೆ ಬೆಳೆಗಳು ನಿಮಗೆ ಖುಷಿ ಕೊಡುವಂತದ್ದು ಅವು ಎಲ್ಲ? ಕಬ್ಬು ಹಾಕ್ತೀರಿ, 1 ವರ್ಷ ತಾನೇ ಬೆಳೆಯುತ್ತೆ, ತಾನೇ ಬರುತ್ತೆ. ಈಗ ನೀವು ಮನೆಗೆ ಬೇಕಾದಷ್ಟು ಭತ್ತವನ್ನು ಬೆಳೀತಾ ಇದ್ರಿ, ಮೆಕ್ಕೆಜೋಳ ಬೆಳೀತಾ ಇದ್ರಿ, ಮತ್ತೆ ನಮ್ಗೆ ಏನ್ ಬೇಕಾಗುತ್ತೆ ತರಕಾರಿ ನಿಮ್ಮ ಮನೆಯಲ್ಲಿ ಬೆಳೆಸ್ಕೋತೀವಿ ಸರ್. ನಾವು ಅದು ಯಾವ್ದು ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದು, ಬರೀ ಇದು ಸಾವಯವ ಗೊಬ್ಬರನೇ ಯೂಸ್ ಮಾಡ್ತೀವಿ ಸರ್. ಹಾಗಾಗಿ ತರಕಾರಿ ನಿಮ್ ಮನೆಗೆ ಯಾಕೆ ಒಂದ್ ಸ್ವಲ್ಪ ಮಾರಾಟ ಮಾಡುವಂತ ಯಾಕೆ ಅನಿಸ್ತಾ ಇಲ್ಲ? ಜಾಗ ಇಲ್ಲ ಸರ್ ಈಗ ನಮಗೆ ಸದ್ಯಕ್ಕೆ. ಈಗ ಕಬ್ಬು ತೆಗೆದು ಅದ್ ಗೋಡಂಬಿ ಇದು ತೋಟ ಇದೆಲ್ಲ ಈಗ ಅದ್ರಲ್ಲಿ ಮಾಡ್ಬೇಕಂತ ಇದೆ ಸರ್. ಈಗ ನಮ್ಗೆ ಜಾಗ ಇಲ್ಲ ಅಂತ ನಮ್ಮ ಮನೆಗೆ ಅಷ್ಟೇ ಮಾಡ್ಕೋತೀವಿ ಸರ್. ಅಪ್ಪರು ನಿಮ್ಗೆ ಸಹಾಯ ಮಾಡ್ತಾರ? ಸಹಾಯ ಮಾಡ್ತಾರೆ ಸರ್. ಹೇಗೆ ಅವರು ನಿಮ್ಮ ತಿಳುವಳಿಕೆಗೂ ಭಿನ್ನ ಅನ್ಸುತ್ತ? ಅವರು ಅದ ಹೋಲ್ಡ್ ಮಾಡ್ಲಿಕ್ಕೆ ನೋಡ್ತಾರೆ ಸರ್. ನಾವೀಗ ಸ್ವಲ್ಪ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡೋದು ಅದೇ ಇದು ನೋಡಿ ಸ್ವಲ್ಪ ಚೇಂಜಸ್ ಮಾಡ್ತೀವಿ ಸರ್. ಬೇರೆ ನಿಮ್ಮಂತ ರೈತರನ್ನ ಭೇಟಿಯಾಗೋದು ಏನ್ ಚೇಂಜ್ ಮಾಡ್ಯಾರ ನೋಡೋದು ಅಂತವೆಲ್ಲ ಮಾಡ್ತೀವಿ ಸರ್. ಮಾಡ್ತೀವಿ. ಈಗ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಸರ್ ಮತ್ತೀಗ ಕುರಿನೂ ಮಾಡ್ಬೇಕಂತಿದ್ದೀವಿ ಸರ್. ಈಗ ಒಂದು ವರ್ಷ ಸರ್ ಈಗ ನಾ ಕುರಿ ಅದ್ರ ಬಗ್ಗೆ ಟ್ರೈನಿಂಗ್ ತಗೊಳ್ತಿದ್ದೀನಿ ಸರ್. ಈಗ ಅಂದ್ರೆ ಒಮ್ಮೆಲೆ ಮಾಡಿದ್ರೆ ಮತ್ತೆ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ ಸರ್, ಯಾವ ರೂಕ ಬರ್ತವೆ ಮತ್ತೆ ಯಾವ ತರ ಕುರಿ ಮರಿ ತಗೊಂಡ್ಬಂದ್ರೆ ಹೆಂಗ್ ಆಗ್ತಿದೆ, ಹೆಂಗ್ ಸೇಲಿಂಗ್ ಮಾಡ್ಬೋದು. ಈಗ ಒಂದು ಎರಡು ಬ್ಯಾಚ್ ತೆಗ್ದಿದ್ದೀನಿ ಸರ್ ನಾ, ಈಗ ಬಹಳ ಇಲ್ಲ ಅಷ್ಟೇ ನಾಲ್ಕು. ಹೇಳಿ, ಅಷ್ಟೇ ಅನುಭವದೊಳಗೆ ಹೇಗೆ ಅನ್ಸುತ್ತಾ ಇದೆ ನಿಮಗೆ ಕುರಿ ಸಾಕಾಣಿಕೆ ಮಾಡೋದು? ಕುರಿ ಸಾಗಾಣಿಕೆ ಚೆನ್ನಾಗಿದೆ ಸರ್. ಈಗ ಹೈನುಗಾರಿಕೆ ನೋಡಿದ್ರೆ ಒನ್ ಟೈಮಿಗೆ ಕುರಿ ಸಾಗಾಣಿಕೆ ಬೆಸ್ಟ್ ಇದೆ ಸರ್, ಕಡಿಮೆ ಕೆಲಸ. ಈಗ ದನಗಳಿಗೆ ನೋಡಿ ಸರ್, ನಾವು ಡೈಲಿ ತೊಳಿಬೇಕು, ಡೈಲಿ ಕ್ಲೀನ್ ಮಾಡ್ಬೇಕು ಕಾಲಾಗಿಂದ. ಮತ್ತು ಕುರಿಗಳಿಗೆ ಹಂಗಿಲ್ಲ ಸರ್, ತೊಳೆಯೋದು ಒಂದು ತಿಂಗಳಿಗೆ ಒಂದು ಸಲ ತೊಳೆದ್ರು ನಡೀತಿದ್ವಿ. ಮತ್ತು ಅದ್ರ ಸಗಣಿ ಹೈಟ್ ಮಾಡಿಬಿಟ್ರೆ ಸರ್ ಒಂದು ತಿಂಗಳಿಗೆ ಒಂದು ಸಲ ಸಗಣಿ ತೆಗೆದ್ರು ನಡೀತಿದೆ ಸರ್. ಅದ್ರ ಹಿಕ್ಕಿ ಆಗ್ತಾವ? ಹಾಂ, ಹಿಕ್ಕಿ ಆಗ್ತಾವ. ಇವಕ್ಕೆ ಹಂಗಿಲ್ಲ ಸರ್ ದನಗಳಿಗೆ, ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ. ಹಿಕ್ಕೆ ಕೂಡ ಉಳ್ಕೊಂಡು ಹೋಗ್ಬಿಡ್ತು ಒಂದ್ ಕಡೆ ನಿಲ್ಲುತ್ತಾರ ಅಲ್ಲ ಸರ್. ಇದ್ ಮಣ್ಣಿಗೆ ಬಿಟ್ರೆ ಏನಾಗೋದಿಲ್ಲ ಸರ್ ಅವಕ್ಕೆ. ಅದ್ರ ಸಪರೇಟ್ ಆಗಿ ಹೈಟೆಕ್ ಮಾಡಿಬಿಟ್ರೆ ಸರ್ ಅಲ್ಲೇ ಉಳಿದು ಏನಾಗೋದು. ಒಂದೊಂದು ನಾವು ಮಂಗಳವಾರದಾಗ ಒಂದ್ ಫಾರ್ಮ್ ನೋಡಿದ್ ಸರ್, ಅವ್ರು ಆರ್ ತಿಂಗಳು ಬ್ಯಾಚ್ ಯಾವಾಗ ಚೇಂಜ್ ಮಾಡ್ರೆ ಅವಾಗ ತೆಗಿತಾರಂತ ಸರ್ ಅವ್ರು. ಅಂದ್ರೆ ಅದು ಒಂದ್ ಕಡೆ ಕೆಳಗೆ? ಹಾ, ಕೆಳಗೆ ಕಾಂಕ್ರೀಟ್ ಹಾಕ್ಬಾರ್ದು ಸರ್ ಅದ್ರ ಕೆಳಗೆ. ಅಂದ್ರೆ ಮಣ್ಣಿಗೆ ಏನಂದ್ರೆ ಅದ್ರದ ಇದು ಕಂಟ್ರೋಲ್ ಮಾಡ್ಬೇಕು ಅಂದ್ಬಿಡ್ತೀನಿ ಸರ್. ಮಣ್ಣ ಇರ್ಬೇಕು ಕೆಳಗೆ? ಹಾ, ಮಣ್ಣ ಇರ್ಬೇಕು ಸರ್ ಕೆಳಗೆ. ಅಂದ್ರೆ ಅದು ಮಣ್ಣಿನ ಜೊತೆ ಬೆರೆಯುತ್ತಂತ? ಹಾ, ಮಣ್ಣಿನ ಜೊತೆ ಅದ ಇದು ಮಾಡ್ಕೊಂಡ್ಬಿಡ್ತೇವೆ, ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತೇವೆ ಸರ್. ಒಂದ್ವೇಳೆ ನಾವು ಕಾಂಕ್ರೀಟ್ ಹಾಕಿದ್ರೆ ಏನಾಗುತ್ತೆ? ಕಾಂಕ್ರೀಟ್ ಹಾಕಿದ್ರೆ ಸ್ಮೆಲ್ ಬರುತ್ತೆ ಸರ್ ಅದು. ಅಂದ್ರೆ ಕೆಳಗೆ ಹೋಗೋದಿಲ್ರಿ, ಅದು ಜಕ್ಕೊಳ್ಳೋದಿಲ್ಲ, ಅದು ಹೀರ್ಕೊಳ್ಳೋದು. ಹಂಗಾಗಿ ಸ್ಮೆಲ್ ಬಂದು ಮತ್ತೆ ಕುರಿಗಳಿಗೆ ರೋಗ ಬರೋ ಚಾನ್ಸಸ್ ಇರ್ತದೆ ಸರ್. ಹಾಗಾಗಿ ಈ ಸದ್ಯಕ್ಕೆ ನೀವು ಒಂದು ನಾಲ್ಕು ಸಾಕಿನಿ, ಎರಡು ಬ್ಯಾಚ್ ಮಾಡಿನಿ ಅಂತ ಹೇಳಿದ್ರಲ್ಲ, ಅದು ಮನೆಯಲ್ಲೇ ಕಟ್ಟಿ ಸಾಕಾಣಿಕೆ ಮಾಡಿದ್ದ? ನಾ ಮನೆಯಲ್ಲೇ ಇಲ್ಲ ಸರ್, ಅದು ಹೊಲದಲ್ಲಿ ಆಕಳಿಗೆ ಇದೆಯಲ್ಲ ಅವಕ್ಕೆ ಸಪರೇಟ್ ಒಂದು ರೂಮ್ ಮಾಡಿದೀವಿ ಸರ್. ಇವ್ನು ಹೊರಗೆ ಬಿಡಲ್ಲ? ಒಟ್ಟು ಬಿಡೋದಿಲ್ಲ ಸರ್, ಕಟ್ಟಿ ಮೇಯಿಸ್ತೀವಿ. ಅವಕ್ಕೂ ಕಟ್ ಮಾಡಿದ್ದ ಹುಲ್ಲು ಹಾಕ್ತೀವ್ರಿ ಸರ್. ಈ ದನಗಳಿಗೆ ಏನು ಹುಲ್ಲು ಹಾಕ್ತೀವಲ್ಲ ಅದ ಹುಲ್ಲು ಹಾಕ್ತೀವಿ. ಯಾವ ಟೈಮ್ ಆಗುತ್ತೆ ಅದೇ ಟೈಮಿಗೆ ಹಾಕ್ತೀವ್ರಿ. ಅವು ತೂಕ ಬರಬೇಕು, ಚಂದ ಬೆಳಿಬೇಕು, ಬೇಗ ಬರಬೇಕು ಅಂದ್ರೆ ಏನ್ ಮಾಡೋದು? ಅವಕ್ಕೆ ನಾವಂತೂ ಸರ್ ಈಗ 12-12 ಕೆಜಿ ಮರಿ ತಂದಿದ್ವಿ ಸರ್ ಆರು ತಿಂಗಳ ಹಿಂದೆ ಈ ಬ್ಯಾಚ್. ಈಗ ಆರು ತಿಂಗಳು ಮೇಯಿಸಿದಾಗ 40-40 ಕೆಜಿ ಬಂತ್ರಿ ಅದು. ನಾವು ಫುಡ್ ಏನಂತಂದ್ರೆ ಇದು ಮೆಕ್ಕೆಜೋಳ ಮತ್ತು ಶೇಂಗಾ ಹಿಂಡಿ ಅಷ್ಟು ಹಾಕಿದ್ವಿ. ಇವರು ಫೀಡ್ಸ್ ಅಂತ ಕೊಡ್ತಾ ಇದಾರೆ ಸರ್ ಕಂಪ್ನಿಯಿಂದ, ಆದ್ರೆ ಅದರಿಂದ ಸ್ವಲ್ಪ ರೋಗ ಬರೋ ಚಾನ್ಸಸ್ ಕಾಣ್ತಾ ಇದೆ ನಮಗೆ. ಅಂದ್ರೆ ಮಿನರಲ್ ಮಿಕ್ಸ್ ಮಾಡ್ತಾ ಇದಾರೆ ಅವರು ಯೂರಿಯಾ. ಯೂರಿಯಾದಿಂದ ದನಗಳಿಗಾಗ್ಲಿ ಇದು ಕುರಿಗಳು ಸ್ವಲ್ಪ ರೋಗದ ಚಾನ್ಸಸ್ ಇರುತ್ತೆ ಸರ್. ನಾವು ರೋಗ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ನಾವು ಮನೆಯಲ್ಲಿ ಎಷ್ಟು ಸ್ವಲ್ಪ ಇಳುವರಿ ಕಡಿಮೆ ಬಂದ್ರೂ ಪರವಾಗಿಲ್ಲ, ಆದ್ರೆ ನಾವು ನ್ಯಾಚುರಲ್ ಆಗಿ ಯೂಸ್ ಮಾಡಿದ್ರೆ ರೋಗವನ್ನು ಕಂಟ್ರೋಲ್ ಮಾಡ್ಬೋದು ಸರ್. ಈಗ ನೈಸರ್ಗಿಕವಾಗಿ ಯಾವುದೇ ರಾಸಾಯನಿಕ ಕಲಬೆರಕೆ ಇಲ್ಲದಂತ ಆಹಾರವನ್ನ ನಾವೇ ತಯಾರು ಮಾಡ್ಲಿಕ್ಕೂ ಸಾಧ್ಯ, ಮಾರ್ಕೆಟಲ್ಲಿ ಸಿಗ್ತವೆ? ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ ಸರ್, ಅದ್ರ ಗ್ಯಾರಂಟಿ ಇಲ್ಲ ಸರ್. ಅಲ್ಲ, ಹಿಂಡಿ ಆಗ್ಬೋದು ಅಂತ ಹಿಂಡಿ ಅಲ್ಲಿಂತರ ತೌಡು ಇವೆಲ್ಲ ತಗೊಂಡ್ ಬರ್ಬೋದು ಸರ್. ಒಂದ್ವೇಳೆ ನಾವು ಈ ಮೆಕ್ಕೆಜೋಳ ಬೆಳಿತೀವಲ್ಲ ಸರ್, ಅದನ್ನು ನುಚ್ಚು ಮಾಡಿ ಹಾಕ್ಲಿಕ್ಕೆ? ಅದು ನುಚ್ಚು ಮಾಡಿ ಹಾಕ್ಬಹುದು ಸರ್, ಅದು ಕೂಡ ಇಳುವರಿ ಚೆನ್ನಾಗಿದೆ. ಮಾರಾಟ ಮಾಡಿದಾಗ ಎಷ್ಟು ಸಿಗ್ತದೆ ನಿಮಗೆ ಕುರಿಗಳು ಸರ್? ನಾವು ಇಲ್ಲೇ 15,000-15,000 ಮಾರಿದ್ವಿ ಸರ್. ಎಷ್ಟು? ನಾಲ್ಕು. ಹಾಂ, ನಾಲ್ಕು ಕುರಿ ಸರ್. 60,000 ರೂಪಾಯಿ? 60,000. 7,000 ರೂಪಾಯಿ ತಂದು ಕೊಟ್ಟಿದ್ದೀವಿ ಸರ್. ನಾವು ಆರು ತಿಂಗಳು ನಮಗೆ 8,000-8,000 ಒಂದು ಕುರಿಲಿ ಬಂತು ಸರ್. ಅದರಲ್ಲಿ 2,000 ಖರ್ಚು ತೆಗೆದ್ರು 6,000 ಉಳಿತು ಸರ್ ಒಂದು ಇದರಲ್ಲಿ. 24,000 24,000. ಏನು ನೀವು ಅದರಲ್ಲಿ ಜಾಸ್ತಿ ಖರ್ಚು ಮಾಡಿಲ್ಲ? 2,000 ಅಷ್ಟೇ ಖರ್ಚು ಮಾಡಿದ್ವಿ ಸರ್ ಒಂದು ಕುರಿಗೆ 2,000. ಈ ರೀತಿ 20 ಕುರಿ ಮಾಡಿಬಿಟ್ರೆ ಸರ್ ಒಂದು ಬ್ಯಾಚ್ಗೆ ಏನು 1,20,000 ಉಳಿತೈತ್ರಿ. ಎರಡು ಬ್ಯಾಚ್ ತೆಗೆದು ಬಿಟ್ಟು ಅಂದ್ರೆ ವರ್ಷಕ್ಕೆ 2,40,000 ಅಂದ್ರೆ ತಿಂಗಳಿಗೆ ಒಂದು 20,000 ಪೇಮೆಂಟ್ ಬೀಳ್ತೈತಿ ನೋಡ್ರಿ. ಇಪ್ಪತ್ತು ಮಾಡಿದ್ರೆ ಅಷ್ಟೇ ಸರ್. ಈಗ ಒಂದು ಬ್ಯಾಚ್ ಎಷ್ಟು ದಿನದ ಬ್ಯಾಚ್ ಅದು? ನಾವು ಈಗ ತೆಗ್ದಿದ್ದು ಸರ್ 6 ತಿಂಗಳು ತೆಗ್ದಿದ್ದೀನಿ ಸರ್. ಅಂದ್ರೆ ಅಷ್ಟನ್ನು ಇನ್ನೂ ನಾಲೆಜ್ ಬಂದಿಲ್ಲ ಸರ್ ಅದರಲ್ಲಿ. ಈಗ ಇನ್ನೂ ಒಂದು ಬ್ಯಾಚ್ ಮತ್ತು ಈಗ 4 ತಂದಿದ್ದೇನೆ. ಈಗ ಮರಿ ತಂದು ಬೆಳೆಸಿ ಮಾರಾಟ ಮಾಡೋದು ಒಳ್ಳೇದು ಅಥವಾ ನಮ್ಮಲ್ಲೇ ಮರಿ ಹುಟ್ಟಿದ್ದನ್ನ ಬೆಳೆಸಿ ಮಾರಾಟ ಮಾಡೋದು ಒಳ್ಳೇದು? ಈಗ ನನ್ನ ಅನಿಸಿದ ಮಟ್ಟಿಗೆ ಸರ್ ಮರಿ ತಂದು ಮಾರಾಟ ಮಾಡಿದ್ ಚಲೋ ಐತ್ರಿ. ಅದ ಹೆಣ್ಣು ಮರಿ ತಗೊಂಡ್ ಬಂದು ಅದ್ ಮಾಡ್ಬೇಕಂದ್ರ ಜಾಸ್ತಿ ಕುರಿಬೇಕು ಸರ್. ಒಂದು 100 ಅದು ಇತ್ತಂದ್ರ ಅದ ವರ್ಕೌಟ್ ಆಗ್ತೈತಿ ಸರ್. ಮತ್ತೆ ಆಹಾರ ನಮ್ಮ ಹೊಲದಲ್ಲೇ ಬೆಳಿಬೇಕು, ಏಕದಳ ದ್ವಿದಳ ಮೇವು ಹೊಟ್ಟು ತೌಡು ಎಲ್ಲ ನಮ್ಮಲ್ಲಿ ಸಿಕ್ಕರೆ ಇನ್ನೂ ಲಾಭ, ಇನ್ನೂ ಬಹಳ ಲಾಭ ಆಗುತ್ತೆ ಸರ್. ಅಂದ್ರೆ ಈಗ ಆಲ್ಮೋಸ್ಟ್ ಆಲ್ ಬೇರೆ ಕಡೆ ಹೋದ್ರೆ ಸರ್ ಅವಾಗ ನಾವು ಹತ್ತಿ ಕಾಳೆ ಹಿಂಡಿ ತರ್ತಿದ್ವಿ ಸರ್ ದನಗಳಿಗೆ. 970 ರೂಪಾಯಿ. ಇವಾಗಿನ ರೇಟ್ ನೋಡಿದ್ರೆ 1600 ಆಗ್ಬಿಟ್ಟಿದೆ ಸರ್. ಈಗ ಡಬಲ್ ಆಗಿದೆ. ಹಂಗಾಗಿ ನಾವು ಇಲ್ಲೇ ಮನ್ಯಾಗ ಇದು ಎಲ್ಲ ರೆಡಿ ಮಾಡ್ಕೊತೀವಿ ಸರ್. ಈಗ ಹಾಗಾಗಿ ನಿಮ್ಗೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತೇಳಿ ಅನಿಸ್ತಾ ಇದೆ. ಈಗ ಕುರಿಗಳು ಮಾಡ್ಬೇಕು ಅನಿಸ್ತಾ ಇದೆ ಸರ್. ಈಗ ಒಂದ್ ಕಡೆಯಿಂದ ನಮ್ಗೆ ಹೈನುಗಾರಿಕೆಯಿಂದ ದುಡ್ಡು ಸಿಗ್ತಾ ಇದೆ, ಮತ್ತೆ ಕುರಿಯಿಂದ ಸಿಗ್ತಾ ಇದೆ, ತರಕಾರಿ ನಮ್ಮ ಆಹಾರ ಧಾನ್ಯ ನಮ್ದೇ ಕಬ್ಬಿನಿಂದ ಸಿಗುತ್ತೆ, ಹಣ್ಣಿನ ಬೆಳೆಗಳು ಅವು ಬರಾಕತ್ತು ಅಂದ್ರೆ ಅದರಿಂದ ಲಾಭ ಇದೆ ಸರ್. ಹಾಗಾಗಿ ಒಬ್ಬ ಯುವಕರ ಒಂದು ಕೃಷಿಯನ್ನು ಬದುಕಾಗಿ ತಗೊಂಡಾಗ ಹೊಸದಾಗಿ ಬರ್ತಕ್ಕಂಥ ಎಲ್ಲ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೊಸ ಬೆಳೆಗಳನ್ನು ಹೊಸ ಹೊಸ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಮತ್ತು ಸಮಗ್ರ ಕೃಷಿಯೊಳಗೆ ಏನೇನು ಸಾಧ್ಯತೆ ಇದೆ ಅವನ್ನೆಲ್ಲನೂ ಬಳಸ್ಕೊಂಡು ಖರ್ಚು ಕಡಿಮೆ ಮಾಡಿಕೊಂಡು ಲಾಭ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ರೈತರ ಆದಾಯ ಸಹಜವಾಗಿ ಜಾಸ್ತಿ ಆಗುತ್ತೆ ಸರ್. ಸಹಜವಾಗಿ ಜಾಸ್ತಿ ಆಗುತ್ತೆ ಹಾಗ ಅನಿಸಿದೆ ನಿಮಗೆ? ಅನಿಸಿದೆ ಸರ್. ಅಂದರೆ ಒಂದೇ ಮಾಡಬ ಸಮಗ್ರ ಮಾಡಿಕೊಂಡ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ಟೈಮ್ ಟು ಟೈಮ್ ಪೇಮೆಂಟ್ ಸಿಗುತ್ತೆ ಸರ್. ಅಂದರೆ ಇದ್ರದ್ದು ಪ್ರಾಬ್ಲಮ್ ಬರೋದಿಲ್ಲ ಸರ್ ಯಾವುದೇ ರೀತಿ. ಅಂದ್ರೆ ನಿಮಗೆ ನಿರಂತರವಾಗಿ ಹೈನುಗಾರಿಕೆ ದುಡ್ಡು ಬರ್ತಾ ಇರುತ್ತೆ? ಹಾ, ನೀರದ ಅದ ಆಗ್ತಾ ಇದೆ. ಮತ್ತೆ ಮೇನ್ ದೊಡ್ಡ ಅಮೌಂಟ್ ಅಂದ್ರೆ ಕಬ್ಬಿನ ಬರುತ್ತೆ ಸರ್. ಅದು ಒಂದು ವರ್ಷಕ್ಕೆ ಒಂದ್ ಎಕರೆದೊಳಗೆ ಅಂದ್ರೆ 100,000 ಹೆಚ್ಚು ಕಡಿಮೆ ಅಷ್ಟೇ ಆಗುತ್ತೆ ಖರ್ಚು ತೆಗೆದ್ರೆ ಅಷ್ಟಾಗುತ್ತೆ ಸರ್. ಮುಂದಿನ ಯೋಜನೆ ಏನು ಯುವಕರಿಗೆ ಏನ್ ಹೇಳ್ತೀರಿ? ಅಲ್ಲಿ ಹೋಗಿ ಕೆಲಸ ಮಾಡಿದ್ರೆ ಹೊಲ ಇದ್ದವ್ರು ಹೊಲ ಮಾಡಿದ್ ಬೆಸ್ಟ್ ಸರ್. ಅಲ್ಲಿಗಿಂತ ಹೆಚ್ಚಿಗೆ ನಾವು ಕಮಾಯಿಸಬಹುದು ಸರ್ ಇಲ್ಲಿ. ಮತ್ತೆ ಯಾವ್ದು ಚಿಂತೆ ಇಲ್ಲ ಏನಿಲ್ಲ, ಮತ್ತೆ ಹೆಲ್ದಿ ಆಗಿರ್ಬೋದು ಸರ್. ಫಸ್ಟ್ ಹೇಳ್ಬೇಕಂದ್ರೆ ಮತ್ತೆ ಸೌಲಭ್ಯನೂ ಕೂಡ ಸಾಕಷ್ಟು ಬರ್ತಾ ಇದೆ. ಹಾ, ಗೌರ್ಮೆಂಟಿನ ಸೌಲಭ್ಯ ಅದೇ ನಾವು ಇದು ಪವರ್ ಟಿಲ್ಲರ್ ಅನ್ನು ತಗೊಂಡಿದ್ದೇವೆ ಸರ್ ಈಗ ಮೊನ್ನೆ. ಅದರಿಂದ ಸ್ವಲ್ಪ ನಮಗೂ ಭಾಳ ಈಸಿ ಆಗ್ತಾ ಇದೆ. ಹಾಂ ಸರ್, ಇಷ್ಟೆಲ್ಲ ಮಾಹಿತಿಯನ್ನು ಹಂಚ್ಕೊಂಡ್ರಿ ಎಲ್ಲರಿಗೂ ಬಿಡ್ರಿ, ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಹಳಿಯಾಳ ಬಿಕೆಹಳ್ಳಿ ಗ್ರಾಮದ ಯುವ ರೈತ ಯಲ್ಲಾರಿಗೌಡ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು HB ರಾಮಡಗಿ. ಇನ್ನು ಮುಂದೆ ರೈತರಿಗೆ ಸಲಹೆಗಳು. ಬೆಳೆಯಲ್ಲಿ ಪೀಡೆ ನಿಯಂತ್ರಣ ಮಾಡಿದರೆ ಫಸಲು ಭರಪೂರ. ಆಧುನಿಕ ಕೃಷಿಯಲ್ಲಿ ಪೀಡೆ ನಿಯಂತ್ರಣಕ್ಕೆ ತಲಹೇವಾರಿ ಕೀಟ ಮತ್ತು ರೋಗನಾಶಕಗಳಿವೆ. ಸಾವಯವ ಕೃಷಿಯಲ್ಲಿ ಇವುಗಳ ಬಳಕೆಗೆ ಅವಕಾಶವಿಲ್ಲ. ಸಾವಯವ ಕೃಷಿಯಲ್ಲಿ ಸಸ್ಯಜನ್ಯ ಕಷಾಯಗಳಿಂದ ಪೀಡೆ ನಿಯಂತ್ರಣ ಸಾಧ್ಯ. ಹಲವು ಬೆಳೆಗಳಲ್ಲಿ ಕಂಡುಬರುವ ದುಂಡಾಣು ರೋಗ, ಎಲೆ ಸುರುಳಿ ಕೀಟ, ಕಂಬಳಿ ಹುಳು, ವಜ್ರದ ಬೆನ್ನಿನ ಪತಂಗದ ಮರಿಹುಳು, ಸೈನಿಕ ಹುಳು, ಮೆಕ್ಸಿಕನ್ ದುಂಬಿ ಮುಂತಾದ ಕೀಟಗಳ ಹತೋಟಿಗೆ ಬೇವಿನ ಸೊಪ್ಪಿನ ಕಷಾಯ ಉಪಯುಕ್ತ. ಬೇವಿನ ಸೊಪ್ಪಿನಿಂದ ಕಷಾಯ ತಯಾರಿಸಲು 1 kg ಬೇವಿನ ಸೊಪ್ಪನ್ನು 5 liter ತಣ್ಣನೆ ನೀರಿನಲ್ಲಿ ನೆನೆಸಬೇಕು. ಒಂದು ರಾತ್ರಿ ಹಾಗೆ ಬಿಟ್ಟು ಬಳಿಕ ಚೆನ್ನಾಗಿ ಉಜ್ಜಬೇಕು. ನಂತರ ಒಂದು ತೆಳುವಾದ ಬಟ್ಟೆಯಲ್ಲಿ ಸೋಸಿ ಅದಕ್ಕೆ ಸೋಪಿನ ನೀರನ್ನು ಬೆರೆಸಿ ಸಿಂಪಡಣೆಗೆ ಬಳಸಬಹುದು. 1 liter ಕಷಾಯಕ್ಕೆ 1 milliliter ಸ್ನಾನಕ್ಕೆ ಬಳಸುವ ಸೋಪಿನ ದ್ರಾವಣ ಬಳಸಬಹುದು. ಇನ್ನು ಬೇವಿನ ಎಣ್ಣೆ, ಮನೆಯಲ್ಲೇ ತಯಾರಿಸಿದ ಅಥವಾ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಎಣ್ಣೆಯನ್ನ ಸಿಂಪಡಣೆಗೆ ಬಳಸಬಹುದು. ಸಾಮಾನ್ಯವಾಗಿ 30 ml ಬೇವಿನ ಎಣ್ಣೆಯನ್ನ 1 liter ನೀರಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ತಕ್ಷಣ ಸಿಂಪಡಣೆಗೆ ಬಳಸಿಕೊಳ್ಳಬಹುದು. ಈ ಮಿಶ್ರಣಕ್ಕೂ ಸೋಪಿನ ದ್ರಾವಣ ಸೇರಿಸಬೇಕು. ಇದರಿಂದ ಸಿಂಪಡಣೆಯು ಪರಿಣಾಮಕಾರಿಯಾಗಿರುತ್ತದೆ. ಬೇವಿನ ಎಣ್ಣೆಯನ್ನು ವಿವಿಧ ಬೆಳೆಗಳಲ್ಲಿ ಕಂಡುಬರುವ ಕೀಟಗಳಾದ ಎಲೆ ಸುರುಳಿ ಹುಳು, ಕಂದು ಮತ್ತು ಬಿಳಿ ಜಿಗಿ ಹುಳು, ಎಲೆ ಕೊರೆಯುವ ಹುಳು, ನುಸಿ, ಬೇಳೆಕಾಳುಗಳ ಕೊರೆಯುವ ದುಂಬಿ, ಕೆಂಪು ಮಿಡತೆ, ಕೆಂಪು ಕೂದಲಿರುವ ಕಂಬಳಿ ಹುಳು, ವಜ್ರಬೆನ್ನಿನ ಚಿಟ್ಟೆ, ಕಾಂಡಕಾಯಿ ಕೊರೆಯುವ ಹುಳು, ಅಲ್ಲದೆ ಬೂದಿ ರೋಗ, ಹಳದಿ ನಂಜು ರೋಗ, ಈ ರೀತಿಯ ನಾನಾ ಕೀಟ ಮತ್ತು ರೋಗಗಳ ಹತೋಟಿಗೆ ಬಳಸಬಹುದು. 5 kg ಸೆಗಣಿ, 10 liter ಗಂಜಲ ಮತ್ತು 10 kg ಬೇವಿನ ಎಲೆ. ಈ 3 ಪದಾರ್ಥಗಳನ್ನ 100 liter ನೀರಿನಲ್ಲಿ 48 ಗಂಟೆಗಳ ಕಾಲ ನೆನೆಸಿ ಪ್ರತಿದಿನ 3 ಬಾರಿ ತಿರುಗಿಸಿ ನಂತರ ಬಟ್ಟೆಯಲ್ಲಿ ಸೋಸಿ ಸಿಂಪಡಿಸಿ. ಇದರಿಂದ ಬೆಳೆಗಳಲ್ಲಿ ಕಂಡುಬರುವ ಸಸ್ಯಹೇನು ಅಂದರೆ ಎಪಿಡ್ಸ್, ಹಸಿರು ಜಿಗಿ ಹುಳು, ಬಿಳಿ ನೊಣ ಮತ್ತು ಹಿಟ್ಟಿನ ತಿಗಣೆ ಇಂತಹ ಕೀಟಗಳನ್ನ ನಿಯಂತ್ರಣದಲ್ಲಿ ಇಡಬಹುದು. ಬೇವಿನ ಬೀಜದ ಕಷಾಯ, 5 kg ಬೇವಿನ ಬೀಜದ ಪಪ್ಪುಗಳನ್ನ ರುಬ್ಬಿ 25 liter ನೀರಿನಲ್ಲಿ ಹಾಕಿ 12 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಮಾರನೇ ದಿನ ನೀರನ್ನು ಚೆನ್ನಾಗಿ ಕಲಕಿ ಶೋಧಿಸಿಕೊಳ್ಳಬೇಕು. ಶೋಧಿಸಿದ ದ್ರಾವಣಕ್ಕೆ 75 liter ನೀರನ್ನು ಹಾಕಿ 100 liter ಪ್ರಮಾಣಕ್ಕೆ ದ್ರಾವಣ ತರಬೇಕು. ಈ ದ್ರಾವಣಕ್ಕೆ 1% ಸೋಪಿನ ದ್ರಾವಣ ಹಾಕಬೇಕು. ಈ ರೀತಿ ತಯಾರಿಸಿದ ಕಷಾಯವನ್ನ ಬೆಳೆಗಳಿಗೆ 24 ಗಂಟೆಗಳೊಳಗೆ ಸಿಂಪಡಿಸಲು ಮಾತ್ರ ಬಳಸಬೇಕು. ಇದರಿಂದ ಕಾಯಿ ಕೊರಕ, ಕಾಂಡ ಕೊರಕ ಮತ್ತು ಎಲೆ ತಿನ್ನುವ ಹುಳುಗಳನ್ನು ನಿಯಂತ್ರಿಸಬಹುದು. ಕಾಯಿ ಕೊರಕದ ಹುಳು ಹತೋಟಿ, 5 ಕೆಜಿ ಲೋಳೆಸರ, 500 ಮಿಲಿ ಬೇವಿನ ಎಣ್ಣೆ, 1 ಕೆಜಿ ಹೊಗೆಸೊಪ್ಪನ್ನು 20 ಲೀಟರ್ ನೀರಿನಲ್ಲಿ ಬೆರೆಸಿ ಸುಮಾರು ಕಾಲು ಭಾಗ ಕಷಾಯ ಉಳಿಯುವವರೆಗೆ ಕುದಿಸಿ ನಂತರ 50 ಗ್ರಾಂ ಅಂಟುವಾಳದ ಪುಡಿಯನ್ನು ಅದರೊಂದಿಗೆ ಮಿಶ್ರಣ ಮಾಡಬೇಕು. ಹೀಗೆ ಸಿದ್ದವಾದ ಕಷಾಯವನ್ನು ತಣ್ಣಗೆ ಮಾಡಿ 15 ಲೀಟರ್ ನೀರಿಗೆ 150 ಮಿಲಿ ಕಷಾಯ ಸೇರಿಸಿ 2 ಬಾರಿ ಸಿಂಪಡಣೆ ಮಾಡುವುದರಿಂದ ರೈತರಿಗೆ ಸಲಹೆ ಪ್ರಸಾರವಾಯಿತು. ಚೆನ್ನಾಗಿ ಕುದಿಸಿ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 7:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ಕ್ರಿಕೆಟ್ ತಂಡಗಳ ನಡುವೆ ಐಸಿಸಿ ಮೆನ್ಸ್ ಟಿ20 ವಿಶ್ವಕಪ್ 2021 ಏಕದಿನ ಪಂದ್ಯದ ವೀಕ್ಷಕ ವಿವರಣೆ ಮುಂದುವರಿಯಲಿದೆ. 7:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಕನ್ನಡದಲ್ಲಿ ವಾರ್ತೆಗಳು. 7:45 8:00 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯು ಮುಂದುವರಿಯಲಿದೆ. 8:00 ದೆಹಲಿ ಕೇಂದ್ರದಿಂದ ಹಿಂದಿಯಲ್ಲಿ ಹಾಗೂ 8:30 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ. 9:00-11:00 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯು ಮುಂದುವರಿಯಲಿದೆ ಹಾಗೂ 11:10 ದಿನದ ಆಟದ ಮುಕ್ತಾಯದವರೆಗೆ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಕೇಳಲಿದ್ದೀರಿ. ನಿತ್ಯ ವಿಜ್ಞಾನ ಕೇಳಿ August 15 ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಕಣ್ಣೀರಲ್ಲಿ ಒಂದೊಂದಾಗಿ ಕರಗಿದೆ ಬಲಿಯಾಗಿದೆ, ಪ್ರೀತಿಯು ಬಲಿಯಾಗಿದೆ. ಇಂದು ಅದೇ ರಾಜರತ್ನನನ್ನ ಕಳೆದುಕೊಂಡಂತಹ ಒಂದು ಕರಾಳ ದಿನವನ್ನ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್, ಹಾಗೆ ವಿವಿಧ ಭಾರತಿ ಬೆಂಗಳೂರು 102.9 FM ನಲ್ಲಿ ನಾವು ಅಪ್ಪು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮ ಜೊತೆಯಾಗಿದ್ದಾರೆ ಸಿನಿಮಾ ಪತ್ರಕರ್ತರಾದಂತಹ ಬಿ ಜಿ ರವಿಕುಮಾರ್ ಅವರು. ಬಿ ಜಿ ರವಿಕುಮಾರ್ ಅವರ ಜೊತೆ ಜೊತೆಯಾಗಿ ಸಂಭಾಷಣೆಯಲ್ಲಿ ಸಾಕಷ್ಟು ಗಣ್ಯರು ಕೂಡ ಮಾತನಾಡ್ತಾ ಇದ್ದಾರೆ. ಅವರ ಹಾಗೂ ಅಪ್ಪುವಿನ ಜೊತೆಗಿರುವಂತಹ ಒಂದು ಅನುಬಂಧ ಆಗಿರಬಹುದು, ಅವರ ಜೊತೆ ಇರುವಂತಹ ಬಾಂಧವ್ಯ ಆಗಿರಬಹುದು, ಇದೆಲ್ಲದರ ಬಗ್ಗೆ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಈಗ ಕರೆಯಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಮಂಜುನಾಥ್ ಅವರು, ಸಮಾಜ ಸೇವಕರು, ನಮ್ಮ ಜೊತೆ ಆಗ್ತಿದ್ದಾರೆ. ಅವರ ಜೊತೆ ಸಂಭಾಷಣೆಯಲ್ಲಿ ಬಿ ಜಿ ರವಿಕುಮಾರ್ ಅವರು. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ಹೇಳಿ ಸರ್. ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡ ಸುದ್ದಿ ಈಗಾಗಲೇ ಎಲ್ಲರ ಕಡೆ ಬಂದಿದೆ. ನಿಮಗೆ ಅವರ ಯಾವ ಚಿತ್ರಗಳು, ಹಾಡುಗಳು ಮತ್ತೆ ಇಷ್ಟ, ಅವರು ಹೇಗೆ ಒಡನಾಟ ಇತ್ತು, ಇದನ್ನ ನೆನೆಸ್ಕೋಬೋದಾ ಮಂಜುನಾಥ್ ಅವರೇ? ಡೆಫಿನೆಟ್ಲಿ ಸರ್. ನನಗಿವತ್ತು ನಾನು ಬೆಳಗ್ಗೆನೆ ಮನೆ ಬಿಟ್ಟು 7 ಗಂಟೆಗೆ ಆಚೆ ಹೋಗಿದ್ದೆ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ನಾನು 12:30 ಅಂತ ಕಾಣುತ್ತೆ ಮನೆಗೆ ಬಂದಾಗ, 12:30 ಒಂದು ಗಂಟೆ ಆಗಿತ್ತು. ಸರಿ. ಟಿವಿ ನೋಡಿದ ತಕ್ಷಣ ಶಾಕ್ ಆಗೋಯ್ತು. ಸರಿ, ಯಾಕೆಂದ್ರೆ ನಿಜಕ್ಕೂ ಹೇಳಬೇಕಂದ್ರೆ ಇವತ್ತು ಇಡೀ ಕನ್ನಡ ಕರ್ನಾಟಕಕ್ಕೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ತುಂಬಲಾದ ನಷ್ಟ ಅಂತಾನೆ ಹೇಳಬೇಕು. ನಾವು ಸಮಾಜ ಸೇವೆ ಮಾಡುವಾಗ್ಲೂ ಕೂಡ ಏನ್ ನಮ್ಮ ಶಿವನಹಳ್ಳಿ ಅಂತಿದೆ ರಾಜಾಜಿನಗರದಲ್ಲಿ, ಸರಿ, ಸಾಕಷ್ಟು ಸಲ ಅವರು ಬಂದಿದ್ದಾರೆ. ಸರಿ, ಅಂದ್ರೆ ನಮ್ಮ ಶಿವನಹಳ್ಳಿಯ ಊರಬ್ಬ ಆಗಿರ್ಬೋದು, ಊರಬ್ಬ ಅಂತ ಮಾಡ್ತೀವಿ ಪ್ರತಿ ವರ್ಷ. ಸರಿ, ಎರಡ್ ಮೂರ್ ಸಲ ಊರಬ್ಬಕ್ ಬಂದಿದ್ದಾರೆ. ನಾವು ಸಮಾಜ ಸೇವೆ ಮಾಡುವಾಗ್ಲೂ ಕೂಡ ಏನ್ ನಮ್ಮ ಶಿವನಹಳ್ಳಿ ಅಂತ ಸಾಕಷ್ಟು ಸಲ ಅವರು